ಉಪನಿಷತ್ ಶಬ್ದ ಅರ್ಥಗಳನ್ನು ಅರ್ಥಿಸಿಕೊಳ್ಳುವುದೇ ಅರ್ಥಿಸಿಕೊಂಡ ವಿಷಯಗಳನ್ನು ಸ್ಪಷ್ಟೀಕರಿಸಿಕೊಳ್ಳುವುದೇ ಅರ್ಥಿಸಿಕೊಳ್ಳೋದು ಕೂಡ ಕಷ್ಟವೇ. ಸರಿಯಾದ ಲಾಜಿಕ್ ಇರಬೇಕು, ಶಾಸ್ತ್ರಸಮ್ಮತವಾಗಿರಬೇಕು, ಸಾರ್ವತ್ರಿಕ ಅನುಭವದಲ್ಲಿ ಒಪ್ಪಿಗೆ ಆಗುವಂತೆ ಅರ್ಥಿಸಿಕೊಳ್ಬೇಕು. ಈ ಅರ್ಥಿಸಿಕೊಂಡಂತ ವಿಷಯವನ್ನು ಸ್ಪಷ್ಟೀಕರಿಸಿಕೊಳ್ಳಬೇಕು. ಆ ಸ್ಪಷ್ಟೀಕರಿಸಿಕೊಳ್ಳುವಿಕೆ ಜ್ಞಾನ ಅಂತ. ಪಾಸಿಬಲ್ ಡೌಟ್ಸ್ ಹ್ಯಾವ್ ಟು ಬಿ ಎಲಿಮಿನೇಟೆಡ್ ಅಂಡ್ ಕನ್ಫರ್ಮೇಶನ್ ಶುಡ್ ಬಿ ಪ್ರಾಪರ್. ಇಂಪ್ರಾಪರ್ ಕನ್ಫರ್ಮೇಶನ್ ವಿಲ್ ಲೀಡ್ ಟು ಕನ್ಫ್ಯೂಷನ್. ಹೀಗಾಗಿ ಆಗಮ ಪ್ರಕರಣದಲ್ಲಿ ಭಗವತ್ಪಾದಾಚಾರ್ಯ ಹೇಳ್ತಾರೆ, ಈವರೆಗೂ ನೀವು ಶಾಸ್ತ್ರಬದ್ಧವಾದ ಉಪದೇಶವನ್ನು ಕೇಳುತ್ತೀರಿ, ಈ ಕಾರಿಕಾ ಭಾಗದಲ್ಲಿ ನಾವು ನ್ಯಾಯ ತರ್ಕಸಹಿತವಾದಂತಹ ಜಿಜ್ಞಾಸದ ಮೂಲಕವಾಗಿ ಪೂರ್ವದಲ್ಲಿ ಅಭ್ಯಾಸ ಮಾಡಿದ್ದನ್ನೇ ಮತ್ತೊಂದು ಸಲ ತಿಳ್ಕೊಳ್ತೀವಿ. ಅದರ ಎಕ್ಸ್ಟೆಂಡೆಡ್ ಫಾರ್ಮ್ ಅನ್ನು ನಾನು ಹೇಳ್ತಾ ಇದ್ದೀನಿ. ಧ್ಯಾನದ ಸ್ಥಿತಿಯಲ್ಲಿ ಗುರುತು ಹಾಕೊಳ್ಳೋದು, ಬ್ರೈನ್ ವಾಶ್ ಮಾಡಿಕೊಳ್ಳೋದಲ್ಲ, ಇದಮಿತ್ತಂ, ಇದು ಹೀಗೆ, ಇದು ಇರೋದೇ ಇಷ್ಟು. ಇವತ್ತು ಹಿಂಗೆ ಮಾಡಿದೆ, ನಾಳೆ ಮತ್ತೆ ಹಿಂಗೆ ಮಾಡಿದೆ, ದಟ್ ಕ್ಯಾನ್ ನೆವರ್ ಬಿ ಎ ನಾಲೆಜ್. ಯಾವುದು ಜ್ಞಾನ? ತರ್ಕದಿಂದ, ನ್ಯಾಯದಿಂದ, ಸಾರ್ವತ್ರಿಕ ಅನುಭವದಿಂದ, ಯಾವುದು ನಮಗೆ ತಿಳಿದಿರುತ್ತದೆ? ಅದರ ಬಗ್ಗೆ ಟೋಟಲ್ ಕ್ಲಾರಿಟಿ, ಅದನ್ನು ನಾನು ಯಾವ ಶಬ್ದ ಹಾಕಿದೆ, ಸ್ಪಷ್ಟೀಕರಿಸಿಕೊಳ್ಳುವಿಕೆ. ಟೋಟಲ್ ಕ್ಲಾರಿಟಿ, ಅದು ಜ್ಞಾನ. ಇವೆಲ್ಲ ಸಪೋರ್ಟಿವ್. ಓಂ ಈಶಾಯ ನಮಃ, ಓಂ ಪ್ರಣವ ಉಚ್ಚಾರ, ಅದರಲ್ಲಿ ಆಕಾರ ಉಕಾರ ಮಕಾರ, ಇವೆಲ್ಲ ಏನಂದ್ರೆ ಸಪೋರ್ಟಿಂಗ್ ಫ್ಯಾಕ್ಟರ್ಸ್. ಶಾಮಿಯಾನೂ ಬೇಕು, ಬೆಂಡಾಲು ಬೇಕು, ಅಲಂಕಾರಗಳು ಬೇಕು, ಲೈಟು ಬೇಕು, ಶಬ್ದನೂ ಬೇಕು, ಸಿನಿಮಾ ಹಾಡು ಬೇಕು, ಅವೆಲ್ಲ ಇಟ್ಟು ಮದುವೆ ಆಯ್ತು ಅಂತ. ಮದುವೆ ಫ್ಯಾಕ್ಟರ್ ಇಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ದ ಸೆಂಟ್ರಲ್ ಥೀಮ್. ಅದಕ್ಕೆ ಇವೆಲ್ಲ ಸಪೋರ್ಟಿವ್. ಸೊ ಇಟ್ ಕುಡ್ ಬಿ ಎನಿಥಿಂಗ್, ನೀಡ್ ನಾಟ್ ಬಿ ಓನ್ಲಿ ಓಂ ಈಶಾಯ ನಮಃ, ಇಟ್ ಕುಡ್ ಬಿ ಓಂ ನಮಃ ಶಿವಾಯ, ಇಟ್ ಕುಡ್ ಬಿ ಶ್ರೀರಾಮ್ ಜಯ ರಾಮ್, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮನಾರಾಯಣ. ಏಕೆಂದ್ರೆ ಆಫ್ಟರ್ ಆಲ್ ಇಸ್ ಅ ಸಪೋರ್ಟಿಂಗ್ ಫ್ಯಾಕ್ಟರ್, ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಆಸ್ ರಿಗಾರ್ಡ್ ಟು ಜಪ, ಆಸ್ ರಿಗಾರ್ಡ್ ಟು ಮೆಡಿಟೇಷನ್. ಬಟ್ ನೌ ವಿ ಹ್ಯಾವ್ ಎಂಟರ್ಡ್ ಇನ್ ಟು ದ ಪಾರ್ಟ್ ಆಫ್ ಕಾಂಟೆಂಪ್ಲೇಷನ್, ಮನನ. ಕೊನೆಗೆ ಒಂದು 5 ಸೆಕೆಂಡು 10 ಸೆಕೆಂಡು 1 ಮಿನಿಟ್ ಏನು ಉಳಿತೀವಿ ಅದು ನಿಧ್ಯಾಸ. ಅರಿವು ನಾನು ಅರಿವನ್ನು ಹೊರತುಪಡಿಸಿ ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ನಾನು ಎಂದು ಹೇಳಲು ಕೂಡ ನಾನು ಇಲ್ಲ, ಇರುವುದು ಅರಿವು ಮಾತ್ರ. ಅದೊಂದು ಸೆಕೆಂಡು 5 ಸೆಕೆಂಡು 10 ಸೆಕೆಂಡು ವಿತ್ ಫುಲ್ ಆಫ್ ಅಪ್ರಿಸಿಯೇಷನ್. ಇನಿಕ ಜ್ಞಾನ ಸಾಧನೆಯಲ್ಲಿ ಶ್ರವಣ, ಮನನ, ನಿಧ್ಯಾಸನ ಇವು ಮಾತ್ರ ಅತ್ಯಂತ ಪರಿಣಾಮಕಾರಿಯಾದ ಉತ್ತಮೋತ್ತಮ ಸಾಧನೆಗಳು ಎಂದು ಪರಿಗಣಿಸಲ್ಪಟ್ಟಿವೆ. ಅನ್ಯಥಾ ಇನ್ನೊಂದು ಏನೂ ಪರಿಗಣಿಸಲಾಗುವುದಿಲ್ಲ. ಸಪೋರ್ಟಿವ್ ಆಗಿರ್ತವೆ. When you say jnane naivatu kaivalyam, this is what it means. Shravana, manana, otherwise what do? You sleep, nothing else. ಬೆಸ್ಟ್ ರಿಲ್ಯಾಕ್ಸೇಷನ್, ಎಲ್ಲ ಶಾಂತಿ. ಇದೆಲ್ಲ ಇತ್ತು ಅಂದ್ರೆ ಅದಕ್ಕೊಂದು ಅರ್ಥ. ಇಟ್ ಗೋಸ್ ಆನ್, ಬಿಲ್ಡ್ ಅಪ್ ಮಾಡ್ತಾ ಹೋಗುತ್ತೆ. You are surprised to see the further developments. Ida munde iru, ida munde iru. Krishna namame. Munde naitu naadu, munde naitu. Gaita kutur. Oh, idu undu bhagai dhe droge. Ida. Munde iru, gaita iru. ಓ ಕೂತಲ್ಲ, ಇದೊಂದು ಭಾಗ ಇದೆಯಲ್ಲ. ಟಿಲ್ ಯುವರ್ ಎಕ್ಸಿಸ್ಟೆನ್ಸ್ ಇಸ್ ಟೋಟ್ಲಿ ಮರ್ಜ್ ಬ್ರಹ್ಮ. ಮಾಂಡ್ಯಕ್ಯ ಉಪನಿಷತ್ತು ಮತ್ತು ನಿರುಧ್ಯಾಸನದ ಈ ವಿಚಾರಗಳು ಜೊತೆ ಜೊತೆಗೆ ಹೋಗ್ತವೆ. ಎಲ್ಲ ಈಶ್ವರಾನುಗ್ರಹ. ನಾನು ಯಾವುದು ಪ್ಲ್ಯಾನ್ ಮಾಡಲ್ಲ. ಸ್ವರೂಪ ಅನುಸಂಧಾನ ಅಷ್ಟಕ ಮಾಡಲಿಕ್ಕೆ ಉಪನಿಷತ್ತಿನ ಈ 3 ಪ್ರಕರಣಗಳು ಸತ್ಯ ಆಘಾತ ಶಾಂತಿ ಅದ್ವೈತ ಪ್ರಕರಣಗಳು. ಇವು ಈಶ್ವರ ಅನುಗ್ರಹದಿಂದಲೇ ಸಮಯಕ್ಕೆ ಸರಿಯಾಗಿ ನಮಗೆ ಪ್ರಾಪ್ತವಾಗಿ. ಇಲ್ಲದೇವರು ಹೇಗಿತ್ತು ಗೊತ್ತಾ? ಇಲ್ಲದೇವರು ಹೀಗಿತ್ತು. ಏನಂದ್ರೆ ಮೆಡಿಟೇಷನ್ ಕ್ಲಾಸಿಗೆ ಬರಬೇಕಂದ್ರೆ ಮಾಂಡಿಕ್ಯ ಉಪನಿಷತ್ತನ್ನ ಓಪನ್ ಮಾಡಿ ಇವತ್ತು ಯಾವ ಭಾಗದಲ್ಲಿ ಹೇಗೆ ಅದನ್ನು ಹೇಗೆ ಡೀಲ್ ಮಾಡಬೇಕು ಅಂತ ನೋಡಿಕೊಂಡು ಬಂದು ನಾವು ಮಾಡಬೇಕು. ಯಾಕಂದ್ರೆ ಆವಾಗ ತೈತೃ ಉಪನಿಷತ್ ನಡೆದಿರ್ತದೆ, ಅದರ ಬೇರೆ ಇನ್ನು ಯಾವುದೋ ಕ್ಲಾಸ್ ನಡೆದಿದೆ, ಅದನ್ನು ರೆಫರ್ ಮಾಡಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಇದು ಸಿಗೋದಿಲ್ಲ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡಾಗ ಇದನ್ನು ಬಿಡಬೇಕು, ಅದನ್ನು ಹೇಳಬೇಕು. ಹಂಗೆ ವರ್ಕೌಟ್ ಆಗೋದಿಲ್ಲ. ನೀವು ಏನೇ ಹೇಳಿ, ನಮಗಂತೂ ಈಶ್ವರ ಕೃಪ ಸಾಕಷ್ಟು. ಹಿಂದೆ ಮುಂದೆ ಒಳಗೆ ಹೊರಗೆ ತುಂಬ್ಕೊಂಡ್ಬಿಟ್ಟಿದೆ. ಪಡೆದು ಬಂದಿರಬೇಕು ಭಾಗ್ಯ, ಹುಟ್ಟುತ್ತಾನೆ ಅದೆಲ್ಲ ಬಂದ್ಬಿಟ್ಟಿದೆ. ಸೊ ಹೀಗಾಗಿ ನಾ ಕಷ್ಟಪಡೋದಿಲ್ಲ ಸ್ವಾಮಿ, ನಾವು ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬೇಡ್ರಿ. ನೀವು ಅನ್ಕೊತ್ತೀರ ನಮ್ಮ ಗುರುಗಳು ಹಿಂಗೆ ಬರ್ತಿದ್ರು, ಹಿಂಗೆಲ್ಲ ಮಾತಾಡ್ಬಿಡ್ತಿದ್ರು, ನಾವು ಹಂಗೆ ಸ್ವಾಮಿ ನನ್ನ ತಂದೆ ಕೈ ಇಟ್ಬಿಡಿ ನಾವು ಹಂಗೆ ಮಾಡ್ತೀವಿ ಅದು ಕೆಲಸ ಆಗುದಿಲ್ಲ. ಅದು ಏನು ಉದಾಹರಣೆ ಹೊಡಿತೀರ, ಸ್ತೋತ್ರ ಚಾಂಟಿಂಗ್ ಮಾಡ್ತೀರ, ಪಂಚಕ ಸತ್ಯಾಚಾರ್ಯಸ್ಯ ಗಮನೆ ಕದಾಚಿನ್ ಮುಕ್ತಿದಾಯಕಂ. ಸತ್ಯಾಚಾರ್ಯಸ್ಯ ಗಮನೆ ಕದಾಚಿನ್ ಮುಕ್ತಿದಾಯಕಂ. ಕಾಶೀಕ್ಷೇತ್ರಂ ಪ್ರತಿ ಸಹ ಗೌರ್ಯಾ. ಅಂತ್ಯವೇಷಧರಂ ದೃಷ್ಟ್ವಾ ಗಚ್ಚ ಗಚ್ಚೇತಿ ಚಾಬ್ರವೀತ. ಶಂಕರ ಸ್ವಪಿ ಚಾಂಡಾಲಸ್ತಂ. ಪುನಃ ಪ್ರಾಹ ಶಂಕರಂ. ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್. ಚೈತನ್ಯಮೇವ ಚೈತನ್ಯಾತ್. ದ್ವಿಜವರ ದೂರೀಕರ್ತುಂ ವಾಂಚಸಿ. ದ್ವಿಜವರ ದೂರೀಕರ್ತುಂ ವಾಂಚಸಿ. ಕಿಂ ಬ್ರೂಹಿ ಗಚ್ಚ ಗಚ್ಚೇತಿ. ಕಿಂ ಬ್ರೂಹಿ ಗಚ್ಚ ಗಚ್ಚೇತಿ. ಕಿಂ ಗಂಗಾ ಚಾಂಡಾಲವಾಟೀ ಭಯರೇ ಚಾಂತರಮಸ್ತಿ ಕಾಂಚನ ಘಟೀ ಮೃತ್ಕುಂಭಯೋರ್ವಾಂಬರೇ ಪ್ರತ್ಯಗ್ವಸ್ತು ನಿಸ್ತರಂಗ ಸಹಜ ನಂದಾವಗೋಲಾಂಬುದೌ ವಿಪ್ರೋಯಂ ಪಚೋಯಮಿತ್ಯಪಿ ಮಹಾನ್ ಕೋಯಂ ವಿಭೇದ ಭ್ರಮಃ ಜಾಗ್ರಸ್ವಪ್ನ ಸುಷುಪ್ತ ತ್ರಿಶುಸ್ಫುರತರ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತಾ ಜಗತ್ಸಾಕ್ಷಿಣೀ ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರು ನಿತ್ಯೇಶಾ ಮನೀಷಾ ಮಮ ಬ್ರಹ್ಮೈವಾಹಮಿದಂ ಜಗಚ್ಚ ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಬ್ರಹ್ಮೈವಾಹಮಿದಂ ಜಗತ್ ಬ್ರಹ್ಮೈವಾಹಮಿದಂ ಜಗತ್ ಬ್ರಹ್ಮೈವಾಹಮಿದಂ ಜಗಚ್ಚ ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಚೈತದ ವಿದ್ಯಯಾ ತ್ರಿಗುಣಯಾ ಸರ್ವಂ ಚೈತದ ವಿದ್ಯಯಾ ತ್ರಿಗುಣಯಾ ಸರ್ವಂ ಚೈತದ ವಿದ್ಯಯಾ ತ್ರಿಗುಣಯಾ ಸರ್ವಂ ಚೈತದ ವಿದ್ಯಯಾ ತ್ರಿಗುಣಯಾ ಅಶೇಷಂ ಮಯಾ ಕಲ್ಪಿತಂ ಅಶೇಷಂ ಮಯಾ ಕಲ್ಪಿತಂ ಯಸ್ಯ ದೃಢಾ ಮತಿ ಸುಖತರೇ ಇತ್ತಂ ಯಸ್ಯ ದೃಢಾ ಮತಿ ಸುಖತರೇ ಇತ್ತಂ ಯಸ್ಯ ದೃಢಾ ಮತಿ ಸುಖತರೇ ಇತ್ತಂ ಯಸ್ಯ ದೃಢಾ ಮತಿ ಸುಖತರೇ ನಿತ್ಯೇ ಪರೇ ನಿರ್ಮಲೇ ನಿತ್ಯೇ ಪರೇ ನಿರ್ಮಲೇ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರು ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರು ಇತ್ತೇಷಾ ಮನೀಷಾ ಮಮ ಇತ್ತೇಷಾ ಮನೀಷಾ ಮಮ ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಚೈತದ ವಿದ್ಯಯಾ ತ್ರಿಗುಣಯಾ ಶೇಷಂ ಮಯಾ ಕಲ್ಪಿತಂ ಸರ್ವಂ ಚೈತದ ವಿದ್ಯಯಾ ತ್ರಿಗುಣಯಾ ಶೇಷಂ ಮಯಾ ಕಲ್ಪಿತಂ ಯಾ ಸ್ವಲ್ಪ ದಿನ ತ್ರಿಗುಣಯಾ ಶೇಷಂ ಮಯಾ ಕಲ್ಪಿತಂ ತ್ರಿಗುಣಯಾ ಶೇಷಂ ಮಯಾ ಕಲ್ಪಿತಂ ಯಾಕೆ ಮಾಡಬೇಕು ಆ ಒಂದು ಮಾತ್ರ ಈಗಾಗಲೇ ಇದೆ ಅಲ್ಲಿ ಇನ್ನೊಂದು ಅ ಇದೆ ಇಲ್ಲಿ ಹೇಳಿ ಸುಮಿತ್ರ ಅದಕ್ಕೆ ಏನಂತಾರೆ ಅವರ್ಗ ಎಸ್ ಅನ್ನಂಗಿಲ್ಲ ಅದಕ್ಕೆ ಅವರ್ಗ ಅದೇ ಅವರ್ಗ ಇರೋದ್ರಿಂದ ಮೊದಲೊಂದು ಆ ಇರೋದ್ರಿಂದ ಆ ಪ್ಲಸ್ ಏನಾಗ್ತದೆ ಇನ್ನೊಂದು ದೊಡ್ಡ ಮಾಡ್ಬೇಕು ಸೊ ತ್ರಿಗುಣಯಾ ಶೇಷಂ ಮಯಾ ಕಲ್ಪಿತಂ ತ್ರಿಗುಣಯಾ ಶೇಷಂ ಮಯಾ ಕಲ್ಪಿತಂ ಇತ್ತಂ ಯಸ್ಯ ದೃಢಾ ಮತಿ ಸುಖತರೇ ಇತ್ತಂ ಯಸ್ಯ ದೃಢಾ ಮತಿ ಸುಖತರೇ ನಿತ್ಯೇ ಪರೇ ನಿರ್ಮಲೇ ನಿತ್ಯೇ ಪರೇ ನಿರ್ಮಲೇ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರು ಇತ್ತೇಷಾ ಮನೀಷಾ ಮಮ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರು ಇತ್ತೇಷಾ ಮನೀಷಾ ಮಮ ಗುರು ಇತ್ತೇಷಾ ಮನೀಷಾ ಮಮ ಗುರು ಇತ್ತೇಷಾ ಮನೀಷಾ ಮಮ ದಕ್ಷಿಣಾಮೂರ್ತಿ ಸ್ತೋತ್ರ ಕಾಟಿ 110 ಪುಟ ಮಾತೃಪಂಚಕ ಮಾತೃಪಂಚಕ ಆಸ್ತಾಂತಾವಧಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ರತ ನೈರುಚ್ಚೇತನು ಶೋಷಣಂ ಮಲಮಯೀ ಶಯ್ಯಾ ಚ ಸಂವತ್ಸರೀ ಏಕಸ್ಯಾಪಿ ನ ಗರ್ಭಭಾರಭರಣ ಏಕಸ್ಯಾಪಿ ನ ಗರ್ಭಭಾರಭರಣ ಕ್ಲೇಶಸ್ಯ ಯಸ್ಯಾ ಕ್ಷಮಃ ಕ್ಲೇಶಸ್ಯ ಯಸ್ಯಾ ಕ್ಷಮಃ ದಾತುಂ ನಿಷ್ಕೃತಿ ಮುನ್ನತೋಪಿ ತನಯಃ ದಾತುಂ ನಿಷ್ಕೃತಿ ಮುನ್ನತೋಪಿ ತನಯಃ ತಸ್ಯೈ ಜನನ್ಯೈ ನಮಃ ಆಸ್ತಾಂತಾವಧಿಯಂ ಪ್ರಸೂತಿ ಸಮಯೇ ಆವಧಿಯಂ ಪ್ರಸೂತಿ ಸಮಯೇ ಆಸ್ತಾಂತಾವಧಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ರತಾ ನೈರುಚ್ಚೇತನು ಶೋಷಣಂ ಮಲಮಯೀ ನೈರುಚ್ಚೇತನು ಶೋಷಣಂ ಮಲಮಯೀ ಶಯ್ಯಾ ಚ ಸಂವತ್ಸರೀ ಏಕಸ್ಯಾಪಿ ನ ಗರ್ಭಭಾರಭರಣ ಏಕಸ್ಯಾಪಿ ನ ಗರ್ಭಭಾರಭರಣ ಕ್ಲೇಶಸ್ಯ ಯಸ್ಯಾ ಕ್ಷಮಃ ದಾತುಂ ನಿಷ್ಕೃತಿ ಮುನ್ನತೋಪಿ ತನಯಃ ತಸ್ಯೈ ಜನನ್ಯೈ ನಮಃ ಆಸ್ತಾಂತಾವಧಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ರತಾ ನೈರುಚ್ಚೇತನು ಶೋಷಣಂ ಮಲಮಯಿ ಶಯ್ಯಾ ಚ ಸಂವತ್ಸರೀ ಏಕಸ್ಯಾಪಿ ನ ಗರ್ಭಭಾರಭರಣ ಕ್ಲೇಶಸ್ಯ ಯಸ್ಯಾ ಕ್ಷಮಃ ದಾತುಂ ನಿಷ್ಕೃತಿ ಮುನ್ನತೋಪಿ ತನಯಸ್ ತಸ್ಯೈ ಜನನ್ಯೈ ನಮಃ ದಾತುಂ ಸ್ಮೃತಿ ಮುನ್ನತೋ ಪಿತನಯ ತಸ್ಯೈ ಜನನ್ಯೈ ನಮಃ. ಆಸ್ತಾಂ ತಾವದಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲ ವೃಥ ನೈರುಚ್ಯೇ ತನು ಶೋಷಣಂ ಮಲಮಯಿ ಶಯಾಚ ಸಂವತ್ಸರೀ ಏಕಸ್ಯಾಪಿ ನ ಗರ್ಭ ಭಾರ ಭರಣ ಕ್ಲೇಶಸ್ಯ ಯಸ್ಯಾಕ್ಷಮಃ ದಾತುಂ ವಿಷ್ಣುತಿ ಮುನ್ನತೋ ಪಿತನಯ ತಸ್ಯೈ ಜನನ್ಯೈ ನಮಃ. ಗುರುಸ್ವಾಮ ಗುರುಕುಲ ರೋಗ ಕನಸಿನಾಗಲಿ ಬಂದಿದ್ದಿ, ಸ್ವಪ್ನ ಕಾಲೇತು ದೃಷ್ಟ ಗುರುಕುಲಂ ಉಪಸೃತ್ಯ ಸ್ವಪ್ನ ಕಾಲೆ. ಗುರುಕುಲದಲ್ಲಿ ನಾನು ಹೋದಾಗ, ಗುರುಕುಲದಲ್ಲಿ ವಾಸ ಮಾಡುವಾಗ ನೀನು ಸ್ವಪ್ನದಲ್ಲಿ ಬಂದಿದ್ದಿ ತಾಯಿಯನ್ನು ಉದ್ದೇಶಿಸಿ ಪ್ರಾಮಾಣಿಕವಾದ ತಮ್ಮ ಏನು ಹೇಳ್ತಾರೆ, ಹೃದಯ ತುಂಬಿ ಬಂದ ಕೃತಜ್ಞತೆಗಳನ್ನು ಇಲ್ಲಿ ಸಲ್ಲಿಸುತ್ತಾರೆ. ನದತ್ತಂ ಮಾತಸ್ತೆ ಮರಣ ಸಮಯೇ ತೋಯಮಪಿ ವಾ ಸದಾ ವಾ ಅನ್ನೋ ದೀಯ ಮರಣ ದಿವಸೇ ಶ್ರಾದ್ದವಿದಿನ ಎಲ್ಲವನ್ನು ಮಾಡ್ತಾರೆ ಅವರು ಶ್ರಾದ್ದ ಮಾಡ್ತಾರೆ. ಬಹಳ ಸುಂದರವಾಗಿ ಮಾಡ್ತಾರೆ ಪಂಚಕಂ. ಅಮೇರಿಕದಲ್ಲಿ ವ್ಯಾಖ್ಯಾನ ಮಾಡಿದ್ದೆ ಈ ಮಾತು ಟೊರೆಂಟೋಗೋ ಮಾಡಿದ್ದೆ, ಆಮೇಲೆ ಯಾವ ಕೋರ್ಸ್ನಾಗೂ ಮಾಡಿಲ್ಲ. ಏನೋ ಅಂತಾರ ಸುಮ್ಮನೆ ಅನವಶ್ಯಕವಾಗಿ ಪೂರ್ವಾಶ್ರಮದ ವಿಚಾರಗಳನ್ನು ತಂದುಕೊಂಡಂಗೆ ನಾವಾಗೆ ಕೆದರಿ ಕೆದರಿ ತಂದುಕೊಂಡಂಗೆ ಸಹಜವಾಗಿ ಬಂದು ಅಂತಸ್ಥಾನಾತ್ತು ಭೇದಾನಾಂ ಅಂತಸ್ಥಾನಾತ್ತು ಭೇದಾನಾಂ ತಸ್ಮಾತ್ ಜಾಗರಿತೆ ಸ್ಮೃತಂ ತಸ್ಮಾತ್ ಜಾಗರಿತೆ ಸ್ಮೃತಂ ಯಥಾ ತತ್ರ ತಥಾ ಸ್ವಪ್ನೇ ಯಥಾ ತತ್ರ ತಥಾ ಸ್ವಪ್ನೇ ಸಂವೃತತ್ವೇನ ವಿದ್ಯತೆ ಸಂವೃತತ್ವೇನ ವಿದ್ಯತೆ ಸ್ವಪ್ನ ಜಾಗರಿತ ಸ್ಥಾನೇ ಹಿ ಸ್ವಪ್ನ ಜಾಗರಿತ ಸ್ಥಾನೇ ಹಿ ಏಕ ಮಾಹುರ್ಮನೀಷಿಣಃ ಏಕ ಮಾಹುರ್ಮನೀಷಿಣಃ ವೇದಾನಾಮಿ ಸಮುತ್ವೇನ ವೇದಾನಾಮಿ ಸಮತ್ವೇನ ವೇದಾನಾಮಿ ಸಮತ್ವೇನ ಸಮತ್ವೇನ ಪ್ರಸಿದ್ಧೇನೈವ ಹೇತುನಾ ಪ್ರಸಿದ್ಧೇನೈವ ಹೇತುನಾ ಆದಾವಂತೆ ಚ ಯನ್ನಾಸ್ತಿ ಆದಾವಂತೆ ಚ ಯನ್ನಾಸ್ತಿ ವರ್ತಮಾನೇಪಿ ತತ್ತಥಾ ವರ್ತಮಾನೇಪಿ ತತ್ತಥಾ ವಿತಥೈ ಸದೃಶಾ ಸನ್ನಃ ವಿತಥೈ ಸದೃಶಾ ಸನ್ನಃ ಅವಿತಥಾ ಇವ ಲಕ್ಷಿತಃ ಅವಿತಥಾ ಇವ ಲಕ್ಷಿತಃ ಅವಿತಥಾ ಇವ ಲಕ್ಷಿತಃ ಅವಿತಥಾ ಇವ ಲಕ್ಷಿತಃ ಆದೌ ಅಂತೇ ಚ ಯತ್ ನಾಸ್ತಿ ವರ್ತಮಾನೇ ಅಪಿ ತತ್ ತಥಾ ವಿತಚ್ಛೇಹಿ ಸದೃಶಾಃ ಸನ್ನಃ ಅವಿತಥಾ ಇವ ಲಕ್ಷಿತಃ. ಸುಳ್ಳೇ ಸುಳ್ಳಾಗಿರುವ ತೋರಿಕೆ ಮಾತ್ರವಾಗಿರುವ ಇವುಗಳು ಅವಿತಥ ಸತ್ಯ ಇವ ಲಕ್ಷಿತ ಸತ್ಯವೆಂದು ಸ್ವೀಕರಿಸಲ್ಪಟ್ಟಿವೆ ಒಪ್ಪಿಕೊಳ್ಳಲಾಗಿದೆ ಅವು ಸತ್ಯವಾಗಿಯೂ ಕಾಣ್ತಾ ಇರ್ತವೆ ಅಂತಲೇ ನಮ್ಮ ಭಾವ ಇರ್ತದೆ. ವಾಸ್ತವಿಕವಾಗಿ ಅಲ್ಲಿ ಅವು ಇರೋದೇ ಇಲ್ಲ, ಅಸ್ತಿತ್ವವನ್ನು ಹೊಂದೇ ಇಲ್ಲ. ಟೂ ಡಿಫರೆಂಟ್ ಲೆವೆಲ್ಸ್ ಆಫ್ ರಿಯಾಲಿಟೀಸ್, ಇವೆರಡು ಸ್ವತಂತ್ರವಾದಂತಹ ಸ್ಥಾನಗಳು ಅನುಭವ ಕ್ಷೇತ್ರಗಳು. ಯಾವುದನ್ನ ಈ ವಸ್ತು ಇಲ್ಲಿ ಇದೆ ಅಂತ ನಾವು ಅಂತೀವಿ, ಈ ವಸ್ತು ಇಲ್ಲೇ ಇಲ್ಲ, ತೋರಿಸಿದ ಕೈನೂ ಇಲ್ಲ, ತೋರಿಸಿದ ವಸ್ತುನೂ ಇಲ್ಲ, ಅದು ಇಲ್ಲೇ ಇಲ್ಲ. ಈ ರಿಯಾಲಿಟಿ ಬೇರೆ. ಸ್ವಲ್ಪ ಮಡಿಕೆ ತಂದುಕೊಡ್ರಿ ಇಲ್ಲಿ. ಈ ರಿಯಾಲಿಟಿ ಬೇರೆ. ಅರ್ಥ ಆಗಿಲ್ಲ, ಇನ್ನು ಕನ್ಫ್ಯೂಷನ್. ಈ ಮಡಿಕೆ ತಂದುಕೊಡು ಅಂತ ನಾ ಹೇಳಿದಾಗ ನೀವು ಈ ಪಾತ್ರೆಯನ್ನ ಈ ಮಡಿಕೆಯನ್ನ ತಂದು ಕೊಡ್ತೀರಾ? ಕೊಡೋರು ನೀವು, ಕೊಡಲ್ಪಟ್ಟ ವಸ್ತು ತಗೊಂಡವ ನಾನು, ತಗೊಂಡು ಬಾ ಅಂತ ಹೇಳಿದೆ ನಾನು. ಇದಕ್ಕೆ ಬೇಕಾದಂಥ ದೇಶ, ಇದಕ್ಕೆ ಬೇಕಾದಂಥ ಕ್ಷೇತ್ರ, ಇದಕ್ಕೆ ಬೇಕಾದಂಥ ಕಮ್ಯುನಿಕೇಷನ್ನು. ಈ ರಿಯಾಲಿಟಿನೇ ಬೇರೆ ಇದು. ಈ ರಿಯಾಲಿಟಿ, ಈ ರಿಯಾಲಿಟಿ ಒಳಗೆ ಮಾತ್ರ ಈ ರಿಯಾಲಿಟಿ ಅರ್ಥ ಆಗಿದೆ. ಭಾವ ರಿಯಾಲಿಟಿನೇ ಬೇರೆ. ಜ್ಞಾನ ರಿಯಾಲಿಟಿ ಬೇರೆ. ಆದರೆ ಏನು ಜಾಗೃತಾವಸ್ಥೆಯ ಈ ರಿಯಾಲಿಟಿ ಇದೆ, ಇದು ಅಲ್ಟಿಮೇಟ್ ಸತ್ಯವಾಗಿದೆ ನಮಗೆ. ಇವೆಲ್ಲ ಏ ರಿಯಾಲಿಟೀಸ್. ಆತ್ಮ ದಿ ರಿಯಾಲಿಟಿ. ಏ ರಿಯಾಲಿಟೀಸ್ ಕೀಪ್ ಚೇಂಜಿಂಗ್, ಏ ರಿಯಾಲಿಟೀಸ್ ಕೀಪ್ ಏಜಿಂಗ್. ಚೇಂಜಿಂಗ್, ಏಜಿಂಗ್, ವಿಕಾರಿಂಗ್, ಐ ವಾಂಟ್ ಡಿಸಪಿಯರಿಂಗ್. ಇವೆಲ್ಲ ಏ ರಿಯಾಲಿಟೀಸ್. ಇವೆಲ್ಲ ಆತ್ಮ ಕಮ್ಸ್ ಅಂಡರ್ ದಿ ರಿಯಾಲಿಟಿ. ಬಟ್ ಹಾಗಿಲ್ಲಲ್ಲ, ಇದ್ದಿತ್ತು ಬಿಡ್ರಿ, ಯಾವುದು ಆತ್ಮ ಇದ್ದಿರ್ಬೋದು. ನೀವೇ ಶುರು ಮಾತಾಡ್ತೀರಿ ಇದ್ದಿರಿ, ಅದು ನಮ್ಮ ಪಾಲಿಗೆ ಯಾವ್ದು ರಿಯಾಲಿಟಿ? ಭಾವ. ಸ್ವಲ್ಪ ಸುಖ, ಸ್ವಲ್ಪ ದುಃಖ, ಸ್ವಲ್ಪ ನೋವು, ಸ್ವಲ್ಪ ಬೇಕು, ಸ್ವಲ್ಪ ಬಂದ್ರ, ಸ್ವಲ್ಪ ಗಲಾಟೆ, ಸ್ವಲ್ಪ ಗೋಸು, ಸ್ವಲ್ಪ ಕನ್ಫ್ಯೂಷನ್ ಇರ್ಬೇಕಿವೆಲ್ಲ. ಡೆಫಿನೆಟ್ಲಿ ಇರಬೇಕು. ಎಲ್ಲಿರ್ಬೇಕು? ಸ್ಥಾನ ಧರ್ಮ. ಆ ಸ್ಥಾನಗಳಲ್ಲಿ ತಮ್ಮ ಧರ್ಮವನ್ನು ಮಾಡಿಕೊಂಡಿರ್ತವೆ. ಯಾಕೆ ನಾವು ಈ ಮಾತು ಹೇಳ್ತಾ ಇದ್ದೀವಿ ಅಂತಂದ್ರೆ, ಆದೌ ಅಂತೇಜ ಯತ್ ನಾಸ್ತಿ. ನಾಸ್ತಿ ಅಂದ್ರೆ ಅಭಾವ. ಯಾವುದು ಆದೌ ನಾಸ್ತಿ? ಪ್ರಾಕ್ ಅಭಾವ. ಯಾವುದು ಅಂತೌ ನಾಸ್ತಿ? ಪ್ರಧ್ವಂಸ ಅಭಾವ. ಯಾವುದಕ್ಕೆ ಪ್ರಾಕ್ ಅಭಾವ ಅನ್ನೋದು ಇರೋದಿಲ್ಲವೋ? ಹಂಗ ಬರ್ಕೊಂಡಿರಿ, ನಾನು ನಿಮ್ಮನ್ನು ಪರೀಕ್ಷೆ ಮಾಡಿಬಿಡ್ತೀನಿ, ಎಚ್ಚರಿದ್ದಿರೋ ಇಲ್ಲ ಅಂತ. ಯಾವುದಕ್ಕೆ ಪ್ರಾಕ್ ಅಭಾವ ಅನ್ನೋದು ಇರುವುದಿಲ್ಲವೋ, ಯಾವುದಕ್ಕೆ ಪ್ರಧ್ವಂಸ ಭಾವ ಅನ್ನೋದು ಇರೋದಿಲ್ಲವೋ? ಅಯ್ಯೋ, ಡಬಲ್ ನೆಗೆಟಿವ್ ಇದೆ ಅಲ್ಲಿ. ಪ್ರಾಕ್ ಅಭಾವ ಯಾವುದಕ್ಕೆ ಪ್ರಾಕ್ ಅಭಾವ ಅನ್ನೋ ಇದೆಯೋ, ಅರ್ಥಾತ್ ಪ್ರಾರಂಭದ ಪೂರ್ವದಲ್ಲಿ ಇರುವುದಿಲ್ಲವೋ? ಹೇ ರಾಮ, ಭಾವ ಅಂದ್ರೆ ಇರುವಿಕೆ, ಅಭಾವ ಅಂದ್ರೆ ಇಲ್ಲದಿರುವಿಕೆ. ಪ್ರಾಕ್ ಅಭಾವ ಅಂದ್ರೆ ಮುಂಚಿತವಾಗಿ ಇಲ್ಲದಿರುವಿಕೆ. ಮುಂಚಿತವಾಗಿ ಯಾವುದರ ಮುಂಚಿತವಾಗಿ? ಪ್ರಾರಂಭ ಅಥವಾ ಉಂಟಾಗುವ ಅಥವಾ ಜನ್ಮಿಸುವ ಪೂರ್ವದಲ್ಲಿ ಇರುವಿಕೆ ಅನ್ನುವುದು ಇಲ್ಲವೋ ಅದಕ್ಕೆ ಪ್ರಾಕ ಭಾವ. ಅದೇ ರೀತಿ ಪ್ರಧ್ವಂಸ ಅಭಾವ, ನಾಶವಾದ ಮೇಲೆ ಇರುವುದಿಲ್ಲವೋ ಅದಕ್ಕೆ ಪ್ರಧ್ವಂಸ ಅಭಾವ. ಹೌದೋ? ಯಾವುದಕ್ಕೆ ಪ್ರಾರಂಭದ ಪೂರ್ವದಲ್ಲಿ ಇದೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಯಾವುದಕ್ಕೆ ಅಂತವಾದ ಮೇಲೆ ಇದೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಅದನ್ನ ಈಗ ಸಹಿತ ಇದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ವರ್ತಮಾನೆ ಅಪಿ ತತ್ತಥ. ಈ ಡಬಲ್ ನೆಗೆಟಿವ್ ಬಂದಾಗ ನೆಗೆಟಿವ್ ನಿರ್ಣಯ ಮಾಡೋದೇ ಜಾಸ್ತಿ ಆಗುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ಎಲ್ಲವೂ ಕೂಡ ವಿತಥೈ ಸದೃಶಃ, ಎಲ್ಲವೂ ಮಿಥ್ಯಾ ಎಂದೇ ಸ್ಪಷ್ಟವಾಗುತ್ತವೆ. ಆದರೆ ಅವಿವೇಕಿಗಳು ಅವಿತಥ ಇವ ಲಕ್ಷಿತ. ಮಿತಥ ಅಂದ್ರೆ ಮಿಥ್ಯ, ಅವಿತಥ ಅಂದ್ರೆ ಸತ್ಯ. ಅವಿವೇಕಿಗಳು ಏನಂತ ತಗೋತಾರಿದ್ದೆಲ್ಲ ಸತ್ಯ. ಸತ್ಯವನ್ನ ಮಿಥ್ಯ ಮಾಡ್ತಾರೆ, ಮಿಥ್ಯವನ್ನ ಸತ್ಯವನ್ನ ಯಾಕೆ ಮಿಥ್ಯ ಮಾಡ್ತಾರೆ ಸ್ವಾಮಿ? ಮಾಡ್ತಾರೆ. ಪರಮಾತ್ಮ ಎಲ್ಲಿದ್ದಾನೆ? ಏ ಮಹಾರಾಯ, ಯಾಕೆ ಅವನು ಗೋಜಿ ಹೋಗ್ತೀವಿ? ಅವನು ಎಲ್ಲಿದ್ದಾನೆ? ಇದ್ದಾನೆ. ಇಲ್ಲ ಅನ್ನೋರಿಗೆ ನಮ್ಗೆ ನಾಸ್ತಿಕರು ಅಧರ್ಮಿಗಳು ಅಂತ ಕರೀರಿ. ನಾವು ಇಲ್ಲ ಅನ್ನಂಗಿಲ್ಲ, ಆದ್ರೆ ಅವ್ನು ತಿಳ್ಕೊಳಿಕ್ ನಾವು ಹೋಗಿಲ್ಲ. ನಾವು ಇಲ್ಲ ಅಂತ ಹೇಳಂಗಿಲ್ಲ, ನಾವು ನಾಸ್ತಿಕರಲ್ಲ. ಹಾಗಾದ್ರೆ ಹೇಳೋ ಎಲ್ಲಿದ್ದಾನೆ? ನಮಗೆ ಏನು ನೋಡಿ ತಗೊಂಡು ಅಲ್ಲಪ್ಪ, ಎಲ್ಲ ಅವನೇ ಕೊಟ್ಟನು. ಕೊಟ್ಟನಲ್ಲ ಮುಗಿದೋಗ್ತಾರೆ. ಕೊಟ್ಟನಲ್ಲ, ನೀರು ಕೊಟ್ಟಾನ, ಗಾಳಿ ಕೊಟ್ಟಾನ, ಮಣ್ಣು ಕೊಟ್ಟಾನ, ಭೂಮಿ ಕೊಟ್ಟಾನ, ಕಾಳು ಕೊಟ್ಟಾನ, ಕೈ ಕೊಟ್ಟಾನ, ಏನು ಕೊಡೋದ ಕೊಟ್ಟಾನ. ಮತ್ತೆ ಅವನು ಸ್ಮರಿಸ್ಬೇಕು. ಈ ಬೆಳಗಿನ ಸಂತಂಗ ನಮ್ಮವ್ವ ಏನೇನು ಕೊಡ್ತಾಳೆ, ಎಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೀಗೆ ಜಿಜ್ಞಾಸದ ಬಗ್ಗೆ, ಭಗವತ್ ತತ್ವವನ್ನು ಸ್ಪಷ್ಟೀಕರಿಸಿಕೊಳ್ಳೋದ್ರ ಬಗ್ಗೆ ಸಹಸ್ರೇಶ ಮನುಷ್ಯಾನಾಂ ಕಶ್ಚಿತ್ ಯತತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ತವ. ಈ ಒಂದು ಶ್ಲೋಕದಲ್ಲಿ ನೀವು ಎಷ್ಟು ವಿಷಯಗಳನ್ನ ಹೇಳ್ಬೋದು. ಹಾಗೆ ಹೇಳ್ತಾ ಕೂತ್ಕೊಂಡ್ರೆ ಗೀತಾ ಜ್ಞಾನ ಇದ್ದ ಪೂರ್ತಿ ಒಂದೇ ಶ್ಲೋಕ. ಸಹಸ್ರೇಶ ಮನುಷ್ಯಾನ, ಮನುಷ್ಯಾನ ಅನ್ನೋದನ್ನು ನಿಮ್ಗೆ ಸ್ಪಷ್ಟೀಕರಿಸ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಅವರಲ್ಲಿ ಯಾವನೋ ಒಬ್ಬ ಕಶ್ಚಿತ್, ಆ ಕಶ್ಚಿತ್ ಯಾರನ್ನು ಸಿದ್ಧಪಡಿಸಲಿಕ್ಕೆ ಪೂರ್ವ ಅಪರ ಪ್ರಾರಬ್ಧಗಳು, ಅವನ ಸಂಸ್ಕಾರಗಳು, ಅವನು ಹೇಗೆ ಬದಲಾಗ್ತಾ ಬರ್ತಾನೆ, ಅವನು ಹೇಗೆ ಪರಿಪಕ್ವವಾಗಿ ಬರ್ತಾನೆ, ಪರಿಪಕ್ವ ಆಗ್ತಾ ಬರ್ತಾನೆ, ಅವನ ಅಂತಃಕರಣವು ಹೇಗೆ ಪ್ರಬುದ್ಧವಾಗ್ತಾ ಬರ್ತದೆ, ಅದೆಲ್ಲ ತಿಳಿಸಿರಲಿಕ್ಕೆ ಒಂದರಿಂದ ಎರಡು ಕ್ಲಾಸ್ ಬೇಕು. ಇವರಂತಾರೆ ಸ್ವಾಮೀಜಿ, ಏನು 15 ನಿಮಿಷ ಒಂದೊಂದು ಶ್ಲೋಕ ಮುಗಿಸ್ತೀನಿ. ಏನು ನಾನೇನು ಒಂದೊಂದು ಶ್ಲೋಕ 15 ದಿವಸ ತಗೋತೀನಿ? ಅವ್ ಪಾಪ ಏನ್ ಮಾಡಬೇಕು? ಏನೋ ಒಂದು 5-6 ದಿವಸ ಮಾತಾಡ್ತಾರಂತ, ಯಾರು ಇಲ್ಲೇ ಇಲ್ಲಂತ ನಾವು ಗೊತ್ತಿತ್ತು. ಸತ್ಯ ಕೊಡೋದು, ತಗೊಳ್ಳೋದು, ಹೋಗೋದು, ಬರೋದು, ಕೊಡೋದು, ಹೇಳೋದು, ಕಣ್ಣುಚ್ಚೋದು, ಕಣ್ತೆಗೆಯೋದು, ಊಟ ಮಾಡೋದು, ತಿಂದು ತಿನ್ನೋದು, ಸತ್ಯಂ ಎಲ್ಲ ಸತ್ಯಂ. ಮತ್ತು ಜನದ ಅಲ್ಟಿಮೇಟ್ ಸತ್ಯಂ ಇದ್ದಿರ್ಬೋದು ಬಿಡಪ್ಪ, ನಮಗೆ ಅದ್ರಿಂದ ಏನು ಉಪಯೋಗ ಇದೆ? ಕಮ ಯು ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ದಿ ಪಾಸಿಟಿವ್ ಪ್ರಾಫಿಟ್ ಆಫ್ ಭಗವಾನ್? ನಮಗೆಲ್ಲರಿಗೂ ದೇವರಿಂದ ನಮಗೇನು ಪಾಸಿಟಿವ್ ಪ್ರಾಫಿಟ್ ಏನಾಗುವುದ ಹೇಳಿ. ನಿಮ್ಮ ಮಕ್ಕಳ ಪ್ರಶ್ನೆ ಕೇಳ್ತ ಮೇಡಮ್, ಈ ದೇವ್ರ ದೇವ್ರ ಅಂತಿರಲ್ಲ, ಏನು ಏನು ಏನು ಸಿಗುತ್ತದೆ? ಅಪ್ಪ ಅಪ್ಪ ಅಂದ್ರೆ ತಂದು ಕೊಡ್ತಾನ, ಅಮ್ಮ ಅಮ್ಮ ಅಂದ್ರೆ ಕೊಡ್ತಾರೆ, ಸಾರ್ ಸಾರ್ ಸಾರ್ ಬೆನ್ನತ್ತದೆ ಒಂದು 2 ಮಾರ್ಕ್ಸ್ ಜಾಸ್ತಿ ಆಗ್ತಾರೆ. ದೇವ್ರ ದೇವ್ರ ದೇವ್ರ ಏನು ಸಿಗ್ತದೆ? ಏನು ಉತ್ತರ ಕೊಡ್ತದೆ? ಟು ದಾಟ್ ಲೆವೆಲ್ ವಿ ಆರ್ ನಾವು, ಆ ಲೆವೆಲ್ನಲ್ಲಿದ್ದೇವೆ ನಾವೀಗ. ಯಾವುದು ಸತ್ಯನೂ ಅದು ಇದ್ದಿರಬಹುದು, ಯಾವುದು ಬರೀ ತೋರಿಕೆ ಮಾತ್ರವೋ ಅದು ಸತ್ಯ. ಆದೌ ಅಂತ್ಯೆ ಚ ಯತ್ ನಾಸ್ತಿ. ಅಲ್ಲಿಗೆ ಮುಗೀತು. ಈಗ ಶ್ಲೋಕ ಏಳರಲ್ಲಿ ಅವನಷ್ಟು ಸುಲಭವಾಗಿ ಸುಮ್ಮನೆ ಕೊಡುದಿಲ್ಲ ಅವನು. ಒಯ್ಯ ಒಯ್ಯ ಒಯ್ಯ ಅಂತ ಇದ್ದೇ ಇರ್ತಾನ. ಮಾಂಡವಿಕ ಉಪನಿಷತ್ ಕೊನೆಯವರೆಗೂ ಈ ನನ್ನೂ ಇದ್ದೇ ಇರ್ತಾನೆ. ಭಾಷೆ ಆಯ್ತಾ ಇಲ್ಲ? ಎಂಬತ್ನಾಲ್ಕು ರೀ ಸರ್, ಆ ಎಂಬತ್ತೈದು ಎಂಬತ್ತೈದಾರು ಬರ್ಕೊಂಡು ಹೋಗ್ತಾರ ನೋಡ್ರಿ. ಎಂಬತ್ನಾಲ್ಕು ಆಗಿದೆಯಲ್ಲೋ, ಎಂಬತ್ತೈದು. ಸ್ವಪ್ನ ದೃಶ್ಯವತ್ ಜಾಗರಿತ ದೃಶ್ಯಾನಾಮಪಿ ಅಸತ್ವಂ ಇತಿ ಯದುಕ್ತಂ ತತ್ ಅಯುಕ್ತಂ. ಏನ್ ಸರ್ ಮಾತಾಡ್ತೀನಿ? ಸ್ವಪ್ನ ದೃಶ್ಯವತ ಸ್ವಪ್ನದ ದೃಶ್ಯಗಳಂತೆ ಜಾಗರಿತ ದೃಶ್ಯಾನಾಮಪಿ ಜಾಗೃತದ ದೃಶ್ಯಗಳು ಕೂಡ ಅಸತ್ವಂ ಇತಿ. ಸ್ವಪ್ನ ದೃಶ್ಯಗಳು ಹೇಗೆ ಅಸತ್ಯವಾಗಿವೆಯೋ ಹಾಗೆ ಜಾಗೃತದ ದೃಶ್ಯಗಳು ಕೂಡ ಅಸತ್ಯವಾಗಿವೆ ಎಂದು ನಿಮ್ಮಿಂದ ಏನು ಹೇಳಲ್ಪಟ್ಟಿತೋ ಅದು ಅಯುಕ್ತಂ, ಅದು ಹೊಂದಿ ಬರುವುದಿಲ್ಲ. ನೋಡಿ ನಾವು ನಿನ್ನೆ ಮಲಗಬೇಕಾದ್ರೆ ಇದು ಈ ವಸ್ತು ಇಲ್ಲಿ ನೋಡಿದ್ವಿ, ಈಗ ಎತ್ತಿಕೊಳ್ಳೋ ಅದು ಎಲ್ಲಿದೆ ಸತ್ಯ ಸಿಕ್ಕೊಂಡ್ರೆ ನೋಡ್ರಿ. ಈಗ ನಿನ್ನೇನು ಕಲಿಸ್ಬಿಡ್ತು ಅದೇ ಕಲಿಸ್ಬಿಡ್ತೀರ ಯಾಕೆ ಬಿಡೋದು ಹೇಳ್ರಿ? ಅಸತ್ಯ. ಈಗಿದು ನೀವೇನೇ ನಿನ್ನ ಶ್ಲೋಕ ಸ್ವಪ್ನದಲ್ಲಿ ಹೀಗೆ ಅಸತ್ಯವೋ ಹಾಗೆ ಜಾಗೃತದಲ್ಲಿ ಅಸತ್ಯ ಅಯುಕ್ತ. ಯೋಗ್ಯವಾದ ಹೇಳಿಕೆ ಕೊಡ್ರಿ, ಅಯೋಗ್ಯವಾದ ಹೇಳಿಕೆ ಕೊಡ್ಬೇಡ. ಏನೇನೋ ಮಾತಾಡ್ತೀರಿ ನಾವು ಹ್ಞೂ ಅಂತೀವಿ ಅಂತೇಳಿ ಮನಸ್ಸು ಬಂದೇ ಮಾತಾಡ್ತೀರಿ. ಅಯುಕ್ತಂ ಯಸ್ಮಾತ್ ಜಾಗೃದೃಶ್ಯಾಃ ಅನ್ನಪಾನ ವಾಹನಾದಯಃ ಕ್ಷುತ್ಪಿಪಾಸಾದಿ ನಿವೃತ್ತಿಂ ಕುರುವಂತಃ ಗಮನಾಗಮನಾದಿ ಕಾರ್ಯಂ ಚ ಸಪ್ರಯೋಜನಾ ದೃಷ್ಟಾಃ. ಹೇಳ್ತೇವೆ ಕೇಳಿ ಸರ್, ನಾವು ನಿಮಗಿಂತ ವಿವರವಾಗಿ ಒಪ್ಪೋ ಹಾಗೆ ನಾವು ತಿಳಿಸಿರ್ತೇವೆ ಕೇಳಿ. ಯಸ್ಮಾತ್ ಕಾರಣಾತ್, ಯಾಕೆ ಅಂತ ನಾವು ಹೇಳ್ತೀವಿ. ಏನು ಅಯೋಗ್ಯ ಇದು, ಇದು ಯೋಗ್ಯತಾ ಅಲ್ಲ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಕಾರಣ ಹೇಳ್ತೇವೆ ಕೇಳಿ. ಜಾಗೃದೃಶ್ಯಾಹ ಜಾಗೃತಾವಸ್ಥೆಯಲ್ಲಿ ಅನ್ನ ಪಾನ ವಾಹನಾದಯ ಆಹಾರ ವಿಹಾರಗಳೆಲ್ಲ ಏನಿವೆಯೋ ಏನ್ ಮಾಡ್ತವೆ? ಕ್ಷುತ್ ಪಿಪಾಸಾದಿ ನಿವೃತ್ತಿ ಕೊಡುವಂತಹ ನಮ್ಮ ಹಸಿವನ್ನು ಇಂಗಿಸ್ತಾವೆ, ನಮ್ಮ ನೀರಡಿಕೆಯನ್ನು ಶಾಂತಿಗೊಳಿಸ್ತಾವೆ, ನಮ್ಮ ಗಮನಾಗಮನಾದಿ ಕಾರ್ಯಗಳನ್ನು ವಾಹನಗಳಿಂದ ನಾವು ಮಾಡಬಹುದು. ಇವೆಲ್ಲ ಸಪ್ರಯೋಜನ ಆಗಿವೆ. ಆದರೆ ಕನಸಿನಲ್ಲಿಯ ಯಾವ ವ್ಯವಹಾರವೂ ಕೂಡ ಅದು ನಿಷ್ಪ್ರಯೋಜಕವಾಗಿದೆ. ಅಲ್ಲಿ ಯಾವ ಗೊತ್ತ ಜಾಗೃತಾವಸ್ಥೆಯ ನಮ್ಮ ಎಲ್ಲ ವ್ಯವಹಾರಗಳು ಸಪ್ರಯೋಜನ ದೃಷ್ಟ. ವೆರಾಸ್ ಕನಸಿನ ಎಲ್ಲ ವ್ಯವಹಾರಗಳು ನಿಷ್ಪ್ರಯೋಜಕವಾಗಿವೆ. ಆದ್ದರಿಂದ ಎರಡು ಒಂದ ಅನ್ನೋದು ಅಲ್ಲಿ ಬರೋದಿಲ್ಲ. ನೋಡಿ ನತು ಸ್ವಪ್ನ ದೃಶ್ಯಾನ ತದಸ್ತಿ. ಸರ್ ನಿನಗೆ ಬೆನ್ಸ್ ಕಾರ್ ಸಿಗ್ತದೆ, ಇದರಿಂದ ಮಾನಸರೋರಿಗೂ ಹೋಗ್ಬೋದು ಈಗ ಅದಕ್ಕೆ ಕಾರಣ ಫೋರ್ ಟ್ರ್ಯಾಕ್ ರೋಡ್ ಆಗಿದೆ ಈಗ ಮಾನಸರೋರಿಗೆ ಫೋರ್ ಟ್ರ್ಯಾಕ್ ಇಲ್ಲೆಲ್ಲ ಹೆಂಗ್ ತಿರ್ಗಾಡಿದ್ರು ಹಂಗ ಮಾನಸರೋವರ್ ತನಕನು ಹೋಗ್ಬೋದು. ಇನ್ನೊಬ್ಬನ ಯಾವನ ಬರ್ತಾನ ವಿಜ್ಞಾನಿ ಆ ಮಾನಸರೋವರ್ ಒಳಗ ಅಂಡರ್ ವಾಟರ್ ದೇವತೆಗಳು ಎಲ್ಲದೇ ಮುಳುಗ್ಯಾರ ಎಲ್ಲ ತೋರಿಸ್ತಾನೆ. ಇಂಪಾಸಿಬಲ್ ಏನ್ ಹೇಳಬೇಡ ನೀನ. ನಾವು ವೈಕುಂಠ ಕೈಲಾಸ ಇಲ್ಲಿ ತಂದು ಈ ಮರ್ತ್ಯ ಲೋಕವನ್ನು ಅಲ್ಲಿ ಒಯ್ದಿರ್ತೇವೆ. ಹೂ ಆರ್ ಯು ಹೌ ಕ್ಯಾನ್ ಇಲ್ಲ ನೋಡಿ ಅವ್ರು ಹೇಳ್ತಾರೆ ಗಮನಾಗಮನಾದಿ ಕಾರ್ಯ. ಇದಕ್ಕೇನ್ ಬೇಕು ವಾಹನ ಹೋಗೋದು ಬರೋದು ವಾಹನ ಬೇಕು ಬೇಡ. ವಾಹನಗಳಲ್ಲಿ ಹೋಗುವುದು ಬರುವುದು ಇದೆಲ್ಲ ಇರ್ತದೆ. ಹೀಗೆ ಜಾಗ್ರತೆಗಳು ಇವೆಲ್ಲ ಇರ್ತವೆ. ಸಪ್ರಯೋಜನವ ನಿಷ್ಪ್ರಯೋಜನ ಸಪ್ರಯೋಜನ. ಇಲ್ಲಿಂದ ಧಾರಕ್ಕೆ ಹೋಗ್ತೀವಿ, ಧಾರದ ಹುಬ್ಬಳಿಗೆ ಬರ್ತೀವಿ, ಸಿದ್ಧಾಮಠಕ್ಕೆ ಹೋಗ್ತೀವಿ, ಸಿದ್ಧಾಮಠಕ್ಕೆ ಬರ್ತೀವಿ, ಎಲ್ಲ ಸಪ್ರಯೋಜನ. ಈಗ ನೀವು ಕನಸಿನಾಗ ಸಿದ್ಧಾಮಠಕ್ಕೆ ಹೋಗಿದ್ದೆ ಏನ್ ಪ್ರಯೋಜನ? ಏನ್ ಪ್ರಯೋಜನ ಹೇಳಿ? ಅಂದ್ರೆ ಎರಡು ತುಲನೆ ಮಾಡಿ ತೋರಿಸ್ತಾ ಇದ್ದಾರೆ. ಒಂದು ಸಪ್ರಯೋಜಕ, ಇನ್ನೊಂದು ನಿಷ್ಪ್ರಯೋಜಕ. ತಸ್ಮಾತ್ ಸ್ವಪ್ನ ದೃಶ್ಯವತ್ ಜಾಗೃತ ದೃಶ್ಯಾನಾಂ ಅಸತ್ವ ಮನೋರಥ ಮಾತ್ರ ವಿಧಿ. ನಿಮ್ಮ ಮನಸ್ಸಿನ ಕಲ್ಪನಾ ರೀತಿಯಲ್ಲ ಮನೋರಥ ಅವನನ್ನು ಎದುರ ಬದ್ರ ಬಾ ಕುತ್ಕೋ ಬಾ ಆಚಾರ್ಯ, ಮನಸ್ಸು ಬಂದಂಗೆ ಮಾತಾಡ್ತೀನಿ. ಮನೋರಥ ಮಾತು ನೀವು ಮಾತಾಡೋದೆಲ್ಲ ಏನದು ಮನಸ್ಸಿಗೆ ಬಂದ್ರೆ ಮಾತಾಡ್ತೀನಿ. ನೀವು ಯಾ ನಾ ಹೇಳ್ತೀನಿ ಕೇಳು. ಸ್ವಪ್ನ ದೃಶ್ಯವತ್ ಜಾಗೃತ ದೃಶ್ಯ ನಾಮ ಅಸತ್ವಂ ಅಂತ ನೀವೇನ್ ಮಾತಾಡ್ತೀರೋ ಅದು ಮನೋರಥಮೇವ. ಸ್ವಪ್ನ ದೃಶ್ಯದಂತೆ ಜಾಗೃತದ ದೃಶ್ಯಗಳು, ಸ್ವಪ್ನ ವಸ್ತುಗಳಂತೆ ಜಾಗೃತ ವಸ್ತುಗಳು, ಸ್ವಪ್ನದಲ್ಲಿ ಅನಿಸಿಕೆಗಳಂತೆ ಜಾಗೃತದ ಅನಿಸಿಕೆಗಳು, ಸ್ವಪ್ನದ ಭಾವಗಳಂತೆ ಜಾಗೃತದ ಭಾವಗಳು ಅಂತ ನೀವೇನು ಹೇಳ್ತಾ ಇದ್ದೀರೋ ಇವು ಅಸತ್ವ ಅಂತ ನೀವೇನು ಹೇಳ್ತಾ ಇದ್ದೀರೋ ಅದು ತಪ್ಪು. ಮತ್ತು ಅದೇನದು? ಅದು ನಿಮ್ಮ ಮನೋರಥ, ನಿಮ್ಮ ಮನಸ್ಸಿನ ಕಲ್ಪನಾ. ಏನೋ ಹೋಗ್ಲಿ ಅಂತ ನಾವು ರಥ ಕೊಟ್ಟರೆ ನೀವು ಮನೋರಥ ಓಡಿಸ್ತೀರಿ. ಏನ್ ನೀವು ಮಾತಾಡ್ತೀರಿ? ಆವಾಗ ಅಷ್ಟೇ ಒಂದು ಶಬ್ದ ಪತನ. ನೀ ಅಂದ್ಕೊಂಡಂಗೆ ಇಲ್ಲ ಅವಂತನ. ಯಾರು ಹಂಗಂದ್ ಹೇಳ್ತೀರಿ? ಕಸ್ಮಾತ್ ಅದ್ ಹೇಗೆ ಹೇಳ್ತೀರಿ? ನೀವು ಹೇಳ್ತೀರಿ ನೋಡಪ್ಪ. ಸಪ್ರಯೋಜನತಾತ್ತೇಷಾಂ ಸ್ವಪ್ನೇ ವಿಪ್ರತಿಪದ್ಯತಿ ಸ್ವಪ್ನೇ ವಿಪ್ರತಿಪದ್ಯತಿ ತಸ್ಮಾದ್ ಅತ್ಯಂತವತ್ವೇನ ತಸ್ಮಾದ್ ಅತ್ಯಂತವತ್ವೇನ ಮಿಥ್ಯೇವ ಖಲು ತೇ ಸ್ಮೃತಾಃ ಮಿಥ್ಯೇವ ಖಲು ತೇ ಸ್ಮೃತಾಃ ಸಪ್ರಯೋಜನತಾತ್ತೇಷಾಂ ಸಪ್ರಯೋಜನತಾತ್ತೇಷಾಂ ಸ್ವಪ್ನೇ ವಿಪ್ರತಿಪದ್ಯತೆ ಸ್ವಪ್ನೇ ವಿಪ್ರತಿಪದ್ಯತೆ ತಸ್ಮಾದಾದ್ಯಂತವತ್ವೇನ ತಸ್ಮಾದಾದ್ಯಂತವತ್ವೇನ ನಿಶ್ಚೇವ ಖಲು ತೇ ಸ್ಮೃತಾಃ ನಿಶ್ಚೇವ ಖಲು ತೇ ಸ್ಮೃತಾಃ ಸಪ್ರಯೋಜನತ ತೇಷಾಂ ಸ್ವಪ್ನೆ ವಿಪ್ರತಿಪದ್ಯತೆ ತಸ್ಮಾತ್ ಆದಿ ಅಂತವತ್ವೇನ ಮಿಥ್ಯಾ ಏವ ಖಲು ತೇ ಸ್ಮೃತಾಃ ತೇ ಮಿಥ್ಯಾ ಏವ ತೇ ಸ್ಮೃತಾಃ ಅವೆಲ್ಲವೂ ಕೂಡ ಮಿಥ್ಯಾ ಎಂದೇ ಸಿದ್ಧವಾಗುತ್ತವೆ. ಯಾವುವು? ಕನಸಿ ಜಾಗ್ರತದ ಅನುಭವಗಳು ಸ್ವಪ್ನದಲ್ಲಿ ನಿಷ್ಪ್ರಯೋಜಕವಾಗಿ, ಸ್ವಪ್ನದ ಅನುಭವಗಳು ಜಾಗೃತದಲ್ಲೂ ನಿಷ್ಪ್ರಯೋಜಕವಾಗಿ ಅವುಗಳವುಗಳ ಸಪ್ರಯೋಜಕ ಅವುಗಳವುಗಳ ಸ್ಥಾನದಲ್ಲಿ ಮಾತ್ರ ವಿನಃ ಒಂದಕ್ಕೆ ಒಂದು ಸ್ಥಾನದಲ್ಲಿ ಅವು ನಿಷ್ಪ್ರಯೋಜಕವಾಗಿವೆ. ಹೇಗಪ್ಪ ಅಂತಂದ್ರೆ ಊಟ ಮಾಡಿ ಮಲಗಿದ್ದೀಯ, ಸ್ವಪ್ನದಲ್ಲಿ ಹಸಿವಾಗಿರ್ತದ ಇಲ್ಲ ವಿರುದ್ಧ, ಅಥವಾ ಭಾರಿ ಪ್ರಮಾಣದಲ್ಲಿ ಫ್ರೀ ಊಟ ಸಿಕ್ಕದ ಅಂತ ದಬ ದಬ ದಬ ದಬ ಹಾಕಿರ್ತೀಯ ಒಳಗಡೆ, ಆದ್ರೆ ಎಚ್ಚರಾದ್ಮೇಲೆ ಎರಡು ದಿನದ ಊಟ ಸಿಕ್ಕಿರ್ತಿಲ್ಲ, ಹಸಿವಾಗಿರ್ತದ ಇಲ್ಲ. ಹಾಗರೇನು ಜಾಗೃತವು ಸ್ವಪ್ನದಲ್ಲಿ ಹುಸಿ ಆಗ್ತದೆ, ಸ್ವಪ್ನವು ಜಾಗೃತದಲ್ಲಿ ಹುಸಿ ಆಗ್ತದೆ. ಆದ್ದರಿಂದ ಮಿಥ್ಯಾ ಏವ ಕಲುಕೇ ಸ್ಮೃತಃ, ಎರಡನ್ನೂ ಕೂಡ ಮಿಥ್ಯಾ ಎಂದೇ ಪರಿಗಣಿಸಲಾಗುತ್ತದೆ. ವಿತಥ ಮಿಥ್ಯಾ ತೋರಿಕೆ ಅನ್ನುವ ಅರ್ಥಗಳಲ್ಲಿ ಪ್ರಯೋಗಿಸಬೇಕು. ಕಾಂಟೆಕ್ಸ್ಟ್ ನೋಡಬೇಕು, ಶ್ರೋತೃವಿನ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಆಗದಂತೆ ಕಾಂಟೆಕ್ಸ್ಟ್ನಲ್ಲಿ ಮಿಥ್ಯಾ ಅನ್ನೋ ಶಬ್ದವನ್ನು ಮಿಥ್ಯಾ ಅಥವಾ ತೋರಿಕೆ ಅಥವಾ ಏನು ವಿತಥ ವಿತಥ ಮಿಥ್ಯಾ ತೋರಿಕೆ, ಸುಳ್ಳು ಅನ್ನೋ ಅರ್ಥವನ್ನು ನೀವು ಪ್ರಯೋಗಿಸಬೇಕು. ಅದು ಎಲ್ಲಿ ಎಲ್ಲಿ ಪ್ರಯೋಗಿಸ್ಬೇಕು ಅಲ್ಲಿ ಪ್ರಯೋಗಿಸ್ಬೇಕು. ಮಿಥ್ಯಾ ಅನ್ನೋ ಶಬ್ದ ಅರ್ಥವನ್ನು ಸುಳ್ಳು ಅಂತಲೂ ಮಾಡಲಿಕ್ಕೆ ಬರ್ತದೆ, ಅದು ಎಲ್ಲ ಕಡೆಗೂ ಸುಳ್ಳು ಅಂತ ಹೇಳ್ತಾ ಹೋಗ್ಬಾರ್ದು. ಸಾಕಷ್ಟು ಬ್ಯಾಕ್ಗ್ರೌಂಡ್ ಅನ್ನು ಬಿಲ್ಡಪ್ ಆಗಿತ್ತು ಅಂತಂದ್ರೆ, ಹಿನ್ನೆಲೆ ಅಲ್ಲಿ ಸಿದ್ಧ ಆಗಿತ್ತು ಅಂತಂದ್ರೆ, ನೀವು ಮಿಥ್ಯಾ ಶಬ್ದನ ಸುಳ್ಳು ಅಂತ ಹೇಳ್ಬೋದು. ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ದ ಜಾಗಕ್ಕೆ ಹೋಗಿ ಮಿಥ್ಯಾ ಅಂತ ಹೇಳಿದ್ರೆ ಹೆಂಡತಿ ಸೌಂಡ್ ತಲೆ ಮೇಲೆ ಪಾಟ್ ಅಂತ ಹೊಡಿತಾರೆ. ಆವಾಗಂತಾನೆ ಇದು ಸತ್ಯ ಬಾಕಿ ಎಲ್ಲ ಮಿಥ್ಯಾ, ನಮ್ಗೆ ಆಗದಂಗೆ ನೋಡ್ಕೋಬೇಕು. ತಪ್ಪೇನಿಲ್ಲ, ವಿತಥ ಅನ್ನೋ ಶಬ್ದವನ್ನು ನೀ ಸುಳ್ಳು ಅಂತ ಅರ್ಥ ಮಾಡಿದ್ರು ತಪ್ಪಲ್ಲ, ಮಿಥ್ಯಾ ಅಂತ ಅರ್ಥ ಮಾಡಿದ್ರು ತಪ್ಪಲ್ಲ, ಏನು ತಪ್ಪಲ್ಲ. ಬಟ್ ಕಾಂಟೆಕ್ಸ್ಟ್ ನೋಡಿದ್ರೆ ಉಪಯೋಗ ಮಾಡಬೇಕು. ಅದಕ್ಕೆ ಆದಿ ಅಂತ ಇರುವುದರಿಂದ ಅವು ಮಿಥ್ಯಾ ಅನಿಸಿಕೊಳ್ಳುತ್ತವೆ ಎಂಬತ್ತಾರು. ಯಸ್ಮಾತ್ ಯಸ್ಮಾತ್ ಸಪ್ರಯೋಜನತಾ ದೃಷ್ಟಾ ಸಪ್ರಯೋಜನತಾ ದೃಷ್ಟಾ ಯಾ ಯಾ ಅನ್ನಪಾನಾದೀನಾ ಅನ್ನಪಾನಾದೀನಾ ಸಾ ವಿಪ್ರತಿಪದ್ಯತೆ ವಿಪ್ರತಿಪದ್ಯತೆ ಜಾಗರಿತೀ ಜಾಗರಿತೀ ತೃಪ್ತಃ ವಿನಿವರ್ತಿತ ವಿನಿವರ್ತಿ ತೃಸುಪ್ತ ಮಾತ್ರೇವ ಕ್ಷುತ್ಪಿಪಾಸಾದಿ ಆರ್ತಂ ಅಹೋರಾತ್ರ ಅಹೋರಾತ್ರ ಉಪೋಷಿತಂ ಉಪೋಷಿತಂ ಅಭುಕ್ತವಂತಂ ಅಭುಕ್ತವಂತಂ ಆತ್ಮಾನಂ ಮನ್ಯತೆ ಆತ್ಮಾನಂ ಮನ್ಯತೆ. ಎಚ್ಚರದಲ್ಲಿ ಚೆನ್ನಾಗಿ ಊಟ ಮಾಡ, ಮತ್ತೇನ್ ಮಾಡನೆ ಪೀತ್ವ ಉದಕಂ ಪೀತ ಸಾಕಷ್ಟು ನೀರು ಕುಡ್ದ, ಅದರಿಂದ ಏನಾಯ್ತು ತೃಪ್ತ. ಅಪ್ಪ ಏನಾಗಿದೆ, ಹಸಿವೆ ಹಿಂಗೋಗಿದೆ, ನೀರಡಿಕೆ ಶಾಂತವಾಗಿದೆ, ತೃಪ್ತ ವಿನಿವರ್ತಿತ ತೃಟ್ಟ ತೃಟ್ಟ ಅಂತಂದ್ರೆ ನೀರಡಿಕೆ ವಿನಿವರ್ತಿತ, ಈಗ ಅದು ನೀರಡಿಕೆ ಏನಾಗಿದೆ ಶಾಂತವಾಗಿದೆ. ಸುಪ್ತ ಮಾತ್ರ ಇವ ಮಲ್ಕೊಂಡ, ಆಮೇಲೆ ಮಲ್ಕೊಂಡ ಮೇಲೆ ಏನು ಮತ್ತೆ ಶುರು ಆಯ್ತು, ಏನ್ ಶುರು ಆಯ್ತು ಮತ್ತೆ ಶುರು ಆಯ್ತು ಏನು, ಈಗ ಹಸಿವಾಗಿದೆ ಅವನಿಗೆ, ಈಗ ಹಸಿವಾಗಿದೆ ಮತ್ತೆ ಶುರು ಆಯ್ತು ಅಂದ್ರೆ ಒಂದು ನೆನಪಿತ್ತೇನೆ. ಈಗ ಶುರು ಆಗಿ ಏನ್ ಶುರು ಆಗಿದೆ? ಕ್ಷುತ್ ಪಿಪಾಸಾದಿ ಆರ್ತಂ ಅಹೋರಾತ್ರಿ ಉಪೋಷಿತಂ. ಅವನು ಎಷ್ಟೋ ರಾತ್ರಿಗಳಿಂದ ಎಷ್ಟೋ ದಿನಗಳಿಂದ ನೀವು ಊಟನೇ ಮಾಡಿಲ್ಲ, ನೀರೇ ಕುಡಿದಿಲ್ಲ ಅನ್ನುವಷ್ಟು ಅವನಿಗೇನಾಗಿದೆ? ಅಭುಕ್ತವಂತಂ, ಊಟನೇ ಮಾಡಿಲ್ಲಪ್ಪ ಪಾಪ. ಆತ್ಮಾನಂ ಮನ್ಯತೆ, ಅಲ್ಲಿಷ್ಟು ಮಾಡಿದರೂ ಇಲ್ಲಿ ಏನೂ ಮಾಡಿಲ್ಲ ಅನ್ನುವುದು ಅನುಭವ ಇದೆ. ಉಲ್ಟ ಮಾಡ್ರಿ, ಯಥಾ ಸ್ವಪ್ನೆ ಭುಕ್ತ್ವಾ ಪೀತ್ವಾ ಚ ತೃಪ್ತ ಉತ್ತಿತಃ ತಥಾ. ಉಲ್ಟ ಮಾಡ್ರಿ, ಈಗ ಸ್ವಪ್ನದಲ್ಲಿ ಸಾಕಷ್ಟು ಊಟ ತಿಂಡಿ ಎಲ್ಲ ಮಾಡಿದ್ದಾನೆ, ಈಗ ಎಚ್ಚರ ಆಗಿದೆ ಉತ್ತಿತ. ಸರ್ ಊಟಕ್ಕೆ ಬನ್ನಿ ಸರ್, ಅಷ್ಟು ತುಂಬಿದ ಅಂತ ನಿನ್ನ ಮಾಡ ಏನಂತ ಯಾಕೆ ಅದಕ್ಕೆ ಉಲ್ಟ ಉತ್ತಿತ ಅಂತಃ. ತಸ್ಮಾತ್ ಜಾಗೃದೃಶ್ಯಾನಾಂ ಸ್ವಪ್ನೆ ವಿಪ್ರತಿಪತ್ತಿ ದೃಷ್ಟಾ ಮನ್ಯಾಮಹೇ ಯೇಷಾಮಪಿ ಅಸತ್ವಂ ಸ್ವಪ್ನದೃಶ್ಯವತ್ ಅನಾಶಂಕನೀಯಮಿತಿ. ಯಥಾ ಸ್ವಪ್ನೆ ಭುಕ್ತ್ವಾ ಪೀತ್ವಾ ಚ ತೃಪ್ತಃ ಉತ್ತಿತಃ ತಥಾ ತಸ್ಮಾತ್. ಆದ್ದರಿಂದ ಜಾಗೃತದೃಶ್ಯಾನಾಂ ಸ್ವಪ್ನೆ ವಿಪ್ರತಿಪತಿಃ ದೃಷ್ಟಾ. ಏನು ಜಾಗೃತದಲ್ಲಿರುವಂತಹ ದೃಶ್ಯಗಳು ಅಲ್ಲಿ ಹೇಗೆ ಸ್ವಪ್ನದಂತೆ ಇರುತ್ತವೆಯೋ, ಜಾಗೃತದೃಶ್ಯಾನಾಂ ಸ್ವಪ್ನೆ ಸ್ವಪ್ನದಲ್ಲಿ ಜಾಗೃತ ದೃಶ್ಯಗಳು ಸ್ವಪ್ನದಲ್ಲಿ ಏನಾಗಿರ್ತವೆ? ವಿಪ್ರತಿಪತಿ ದೃಷ್ಟ, ಉಲ್ಟಾನೆ ಅಭಿಪ್ರಾಯವನ್ನು ಮೂಡಿಸ್ತವೆ. ಅತಃ ಮನ್ಯಾಮಗೆ, ಆದ್ದರಿಂದ ನಾವೆಲ್ಲ ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ. ಏನು? ತೇಷಾಮಪಿ ಅಸತ್ವಂ, ಜಾಗೃತದ ವಸ್ತುಗಳು ಕೂಡ ಅಸತ್ಯ, ಸ್ವಪ್ನದ ವಸ್ತುಗಳು ಕೂಡ ಅಸತ್ಯ. ಸ್ವಪ್ನ ದೃಶ್ಯವತ್, ಸ್ವಪ್ನ ದೃಶ್ಯಗಳು ಹೇಗೆ ಅಸತ್ತೋ ಹಾಗೆ ಜಾಗೃತದ ದೃಶ್ಯಗಳು ಕೂಡ ಅಸತ್. ಇದರಲ್ಲಿ ಆಶಂಕನೀಯ ಅನಾವಶ್ಯಕ ಅಲ್ಲ, ಶಂಕಿಸುವ ಅವಶ್ಯಕತೆ ಇಲ್ಲ, ಸಂದೇಹಿಸುವ ಅವಶ್ಯಕತೆ ಇಲ್ಲ, ಸಂಶಯ ಮಾಡಬೇಡಿ. ವಾಟ್ ಬಾದರ್ಸ್ ಯು ಟು ಎ ಕನ್ಕ್ಲೂಷನ್? ಇವು ಎರಡೂ ಒಂದೇ ಥರದ ಅನುಭವ ಅನ್ನುವ ನಿರ್ಣಯ ತಗೊಳ್ಳಿಕ್ಕೆ ನಮಗೆ ಏನು ಏನು ತೊಂದರೆ ಅದು ಹೇಳಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಹೋಗೋಣ ಅಂತ. ಜಾಗೃತದ ಅನುಭವ ಸ್ವಪ್ನದ ಅನುಭವ ಎಷ್ಟು ಸುಳ್ಳು, ಅಷ್ಟು ಜಾಗೃತ ಅನುಭವಗಳೆಲ್ಲ ಸುಳ್ಳೇ ಸುಳ್ಳು. ಹೇಳಿಕೆ ನಿಂದ ಏನು ಹೋಗಿದೆ ಆದರೂ ಭಯ, ಏನು ಕಾರಣ ಯಾಕೆ ನಾವು ಒಪ್ಪಂಗಿಲ್ಲ, ಯಾಕೆ ನಾವು ಒಪ್ಪಂಗಿಲ್ಲ? ವಿ ಬಿಕಮ್ ಇನ್ಸೆಕ್ಯೂರ್. ಹೋಗ್ಬಿಡ್ತು ಅಂದ್ರೆ ಏನ್ ಮಾಡೋದು? ನನ್ನ ಗತಿ ಇದು. ಇನ್ನು ಮತ್ತೆ ಈ ಸುಖ ಎಲ್ಲಿ ಸಿಕ್ತು? 108 ಅವು ಇಷ್ಟು ರೀತಿಯಲ್ಲಿ ನುಗ್ಗಿ ಬಿಡ್ತಾವೆ ಅಂತಂದ್ರೆ ಅಂತ ಪ್ರಸಂಗ ಸೈಲೆಂಟ್ ಇದ್ಬಿಡ. ದೇಖಾ ಜಾಯಿಗ ಜಬ್ ಹೋತಾ ಹೇ ಸಮಜೀಗ. ವೇದಾಂತ ಹೇಳ್ತದೆ, ನಾವು ನಿನಗೆ ಅವಕಾಶ ಮಾಡಿಕೊಟ್ಟೀವಿ, ಈಗ ನಿರ್ಣಯ ಮಾಡ. ನಿರ್ಣಯ ಮಾಡಿದೆಯೋ, ನಿಶ್ಚಿತವಾದ ನಿರ್ಣಯ ಮಾಡಿದೆಯೋ, ಸಂದೇಹ ಸಂಶಯಗಳಿಂದ ರಹಿತವಾಗಿ ನಿರ್ಣಯ ಮಾಡಿದೆಯೋ, ಈಗ ಜ್ಞಾನ ಆಗ್ತದೆ ನಿನಗೆ. ದಿಸ್ಸಲ್ಲೂ ವ್ಯವಹಾರದಲ್ಲಿ ಯಾವುದನ್ನು ಪೆಂಡಿಂಗ್ ಇಡುವುದಿಲ್ಲ, ಆದ್ರೆ ಆತ್ಮ ವಿಚಾರ ಬಂದಾಗ ಪೆಂಡಿಂಗ್. ಹೆಂಗೂ ಸ್ವಾಮೀಜಿ ಹೇಳ್ಯಾರೆ, ಎಲ್ಲ ಶ್ರವಣ ಮಾಡ್ತಾ ಇದ್ದಾಗ ಆಯೋಕಾಲಕ್ಕೂ ಬಂದು ಅವಾಗ ಜ್ಞಾನ ಆಗೇ ಆಗ್ತದೆ. ಈಗ ಯಾಕೆ ನಾವು ಹೂ ಅಂದ್ರೆ ಎಲ್ಲ ಕಳ್ಕೊಬೇಕು? ನೀ ಹೂ ಅಣ್ಣ, ನೀ ಯಾವುದೂ ಕಳ್ಕೊಂಡಿಲ್ಲ. ಇದು ಮಣ್ಣೇ ಮಣ್ಣು ಅಂತ ನೀ ಹೂ ಅಂದದಕ್ಕೆ ಮಡಿಕೆ ಕಳ್ಕೊಂಡೇನು ನೀನು? ಮಣ್ಣಿನ ಜ್ಞಾನ ಸರ್, ಅದು ಮಡಿಕೆ ಎಲ್ಲದ ಅಲ್ಲೇ ಪುಷ್. ಅಂತ ಎಂದ್ರೆ ಆಗ್ಯದ ಬೇಕಾದ ಒಂದು ತಾಸು ಕೂತ್ಕೊಂಡು ಬಂತಾ, ಇದು ಮಣ್ಣು ಮಣ್ಣು ಮಣ್ಣು ಮತ್ತು ಒಪ್ಪೋಲ. ಏನಪ್ಪ ನಂಗೆ ಗೊತ್ತಿಲ್ಲ. ಹೇಳ್ತಾರೆ ಜಾಗೃತೆ ಈ ಭುಕ್ತ್ವ ಪೀತ್ವ ಚತುರ್ಥ ನಿವಿನಿವರ್ತಿ ತಟ್ಟಿದ್ರು ಅದಾಯ್ತಲ್ಲ. ಯಥಾ ಸ್ವಪ್ನೇ ಭುಕ್ತ್ವ ಪೀತ್ವ ಚ, ಆ ಸ್ವಪ್ನದಲ್ಲಿಯೂ ಕೂಡ ಅವನು ಅದೇ ಪ್ರಕಾರವಾಗಿ ಊಟ ಮಾಡಿ ನೀರು ಕುಡಿದು ನೀರಡಿಸಿಕೊಂಡಿದ್ದನ್ನೆಲ್ಲ ತೀರಿಸಿಕೊಂಡು ಶಾಂತನಾಗಿ ಎಚ್ಚರಾದ್ಮೇಲೆ ಪುನಃ ಮತ್ತೆ ಊಟ ಮಾಡ್ತಾನಲ್ಲ ಅವನು, ಯಾಕೆ ಹಾಲು ಮಾಡೇ ಇಲ್ಲ. ಅದು ಸುಳ್ಳೇ ಸುಳ್ಳು. ತಸ್ಮಾತ್ ಜಾಗೃತ ದೃಶ್ಯಾನ ಸ್ವಪ್ನೆ ವಿಕೃತಿ ಭಕ್ತಿ ದುಷ್ಟ ಅತಃ ಮನ್ಯಾಮಹೇ ಯಾಮಿ ಅಸತ್ವ ಸ್ವಪ್ನ ದೃಶ್ಯವತ್ ಅನಾಶಂಕನೀಯಂ. ಸ್ವಪ್ನ ದೃಶ್ಯಗಳು ಹೇಗೆ ಸುಳ್ಳೇ ಸುಳ್ಳೋ ಹಾಗೆ ಈ ಜಾಗೃತದ ಅನುಭವಗಳು ಕೂಡ ಎಲ್ಲ ಸುಳ್ಳೇ ಸುಳ್ಳು. ಇತಿ ತಸ್ಮಾತ್ ಆದ್ಯಂತವತ್ವಂ ಉಭಯತ್ರ ಸಮಾನಂ ಇತಿ ಮಿಥ್ಯಾ ಇವ ಖಲು ತೇ ಸ್ಮೃತಃ. ತಸ್ಮಾತ್ ಆದ್ದರಿಂದ ಎರಡರಲ್ಲಿಯೂ ಕೂಡ ಒಂದು ಸಾಮಾನ್ಯವಾದ ನಿಯಮ ಇದೆ, ಆದಿ ಅಂತವತ್ವಂ ಉಭಯತ್ರ ಸಮಾನಂ. ಎರಡರಲ್ಲಿಯೂ ಕೂಡ ಸಮಾನ ಕಂಡುಬಂತು. ಏನೋ ಅದಕ್ಕೂ ಆದಿ ಇದೆ ಅಂತ ಇದೆ, ಇದಕ್ಕೂ ಆದಿ ಇದೆ ಅಂತ ಇದೆ. ತಸ್ಮಾತ್ ಮಿಥ್ಯಾ ಏವ ಕಲುತೆ ಸ್ಮೃತಃ. ಇದೆಲ್ಲವನ್ನು ಕೂಡ ನಾವು ಮಿಥ್ಯಾ ಎಂದೇ ಪರಿಗಣಿಸಲಾಗುತ್ತದೆ. ಸ್ವಪ್ನ ಜಾಗೃತ ಭೇದಯೋ ಸಮತ್ವಾತ್ ಜಾಗೃತ ಭೇದಾನ ಸತ್ವ ಇತಿ ಯದುಕ್ತಂ ಯದುಕ್ತಂ ತತ್ ಅಸತ್. ಸ್ವಪ್ನ ಜಾಗೃತ ಭೇದಯೋ ಸಮತ್ವಾತ್ ಎರಡರಲ್ಲಿಯ ಭೇದಗಳು ಸಮತ್ವವಾಗಿದೆ, ಸಮಾನತೆಯನ್ನು ಹೊಂದಿವೆ. ಜಾಗೃತ್ ಭೇದಾನಾಂ ಅಸತ್ವಂ ಇತಿ. ಆ ಜಾಗೃತಾವಸ್ಥೆಯಲ್ಲಿಯ ಭೇದಗಳು ಕೂಡ ನೋಡಿ, ಸ್ವಪ್ನದ ಭೇದಗಳು ಸಮಾನವಾಗಿವೆ. ಭೇದಗಳು ಅನೇಕವಾಗಿದ್ದರೂ ಕೂಡ ಅವೆಲ್ಲವೂ ದೃಶ್ಯ ಅನ್ನೋದು ಸಮಾನ. ಜಾಗೃತದಲ್ಲಿ ಅನೇಕ ಭೇದಗಳಿವೆ ನೋಡಿ, ಇಷ್ಟು ಭೇದಗಳಿವೆ ಆದರೂ ಕೂಡ ಒಂದು ಸಮಾನ ಏನೋ ದೃಶ್ಯ. ತದ ಸತ್ ಕಸ್ಮಾತ್ ದೃಷ್ಟಾಂತಸ್ಯ ಅಸಿದ್ಧತ್ವಾತ್. ಸೊಲ್ಲೋ ಅಂತಾನೆ, ನೀವೇನು ಹೇಳ್ತಿರೋ ಅದನ್ನು ನಾನು ಒಪ್ಪುವುದಿಲ್ಲ. ಕೆಲವರು ಡೆಲಿಬರೇಟ್ ಆಗಿ ತಿಳಿದು ತಿಳಿದು ಹೊಳೆದು ಹೊಳೆದು ಸರಿ ಅಂತ ಕಂಡು ಬಂದಿದ್ರೂ ಕೂಡ ಅದು ಸರಿ ಅಂತ ಒಪ್ಪುವುದಿಲ್ಲ. ಅವ್ರಿಗೆ ಕಾಂಗ್ರೆಸ್ ಅಂತ ಇದ್ದಾರೆ. ಬೇಕಂತ ಎದ್ದಿನ ಹೇಳೋದು ನಿಶ್ಚಿತ ಮಾಡಿ, ನೀವು ಮಾಡಿದ ತಪ್ಪು ಇಲ್ಪ ಅದರ ಅವಶ್ಯಕತೆ ಇತ್ತು, ನೀವೆಲ್ಲ ಮಾಡಿ ಹೆದರ್ತಿದ್ರಿ, ನಾವು ಮಾಡಿದ್ವಿ ಅಷ್ಟೇ ತಪ್ಪು. ಅದು ಸರಿ ಸುಲಭ, ಅದನ್ನು ಸರಿ ಅಂತ ನೀವು ಸಿದ್ಧ ಮಾಡಿ ತೋರಿಸ್ರಿ, ನಾವು ಅಂತ ನೀವು ಮಾಡಿದ ತಪ್ಪು. ಹಾಗೆ ಏನು ಹೇಳ್ತಾನೆ, ಕಾಂಗ್ರೆಸ್ ಇವ ಕಾಂಗ್ರೆಸ್. ಸ್ವಪ್ನ ಜಾಗೃತ ಭೇದಗಳಂತೆ ಜಾಗೃತ ಭೇದಗಳು ಕೂಡ ಇವು ಅಸತ್ವಂ ಇತಿ ಯದುಕ್ತಂ ತ ತದಸತ್ ಅದು ಹೊಂದಿ ಬರುವುದಿಲ್ಲ. ಯಾಕೆ ಹೊಂದಿ ಬರುವುದಿಲ್ಲ? ದೃಷ್ಟಾಂತಸ್ಯ ಅಸಿದ್ಧತ್ವಾದ. ನೀವು ಕೊಟ್ಟ ದೃಷ್ಟಾಂತವನ್ನೇ ಸಿದ್ಧ ಮಾಡಲಿಕ್ಕಾಗುವುದಿಲ್ಲ, ಇನ್ನು ದೃಷ್ಟಾಂತದ ಫಲ ಏನು ಸಿದ್ಧ ಮಾಡ್ತೀರಿ? ಸಿದ್ಧ ಮಾಡಿ ದೃಷ್ಟಾಂತವನ್ನು ಸಿದ್ಧ ಮಾಡಿ. ಹೌದು, ದೃಷ್ಟಾಂತಸ್ಯ ಅಸಿದ್ಧತ್ವಾದ. ಅಲ್ಲ, ಇವನು ಇಷ್ಟು ಲೈವ್ ಆಗಿ ಸಾರ್ವತ್ರಿಕ ಅನುಭವದಲ್ಲಿ ನಿನಗೆ ದೃಷ್ಟಾಂತ ಕೊಟ್ಟೇನಿ, ಅದನ್ನು ಸಿದ್ಧ ಮಾಡಲಿಕ್ಕಾಗೋದಿಲ್ಲ ಅಂತೀಯಲ್ಲಪ್ಪ. ಯಾವ ಆಧಾರದಲ್ಲಿ ಹೇಳ್ತಾ ಇದೆಯಾ? ಕಥಂ ಹೇಳು. ನಾನು ಮೊದಲೇ ಹೇಳೇನಿ, ನನ್ನ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಇದೆ. ನೀ ಸುಮ್ಮನೆ ಬೊಬ್ಬೆ ಹೊಡಿತೀನಿ, ನಾ ಕರೆಕ್ಟ್ ಇದ್ದೀನಿ ಅಂತ ಹೆಂಗೆ ಹೇಳ್ತಿ? ಯಾವ ಆಧಾರ ಹೇಳ್ತೀಯ? ನೀವು ಕರೆಕ್ಟ್ ಇದ್ದೀರಿ, ನೀವು ಸತ್ಯವಂತರಿದ್ದೀರನ್ನು ಸಿದ್ಧ ಮಾಡಿ ತೋರಿಸ್ರಿ. ನಾ ಹೇಳ್ತೀನಿ ಯಾರು ಕರೆಕ್ಟ್ ನೋಡ್ರ ಹಂಗ ಅಂತ. ಏನು ಕಥಂ ನಹಿ ಜಾಗೃದೃಷ್ಟ ಇತಿ ಭೇದಾ ಸ್ವಪ್ನೇ ದೃಶ್ಯಂತೆ ಕಿಂ ತರ್ಹಿ ಅಪೂರ್ವಂ ಸ್ವಪ್ನೇ ಪಶ್ಯತಿ. ಜಾಗೃತದಲ್ಲಿ ಏನು ಕಂಡಾರೋ ಅದನ್ನೇ ಒಂದು ವೇಳೆ ನಮ್ಮ ಸ್ವಪ್ನದಲ್ಲಿ ಕಂಡದ್ದೇ ಆದರೆ ಸ್ವಲ್ಪ ನಾವು ಒಂದು ರೀತಿಯಲ್ಲಿ ಒಪ್ಪುವುದು, ಆದರೆ ಹಾಗಿಲ್ಲ. ಜಾಗೃತದಲ್ಲಿ ಕಂಡದ್ದೇ ಬೇರೆ, ಸ್ವಪ್ನದಲ್ಲಿ ಕಾಣ್ತಾ ಇರೋದೇ ಬೇರೆ. ಸ್ವಪ್ನದಲ್ಲಿ ಜಾಗೃತದಲ್ಲಿ ಎರಡು ದಂತಗಳು ಕಂಡರೆ ಸ್ವಪ್ನದಲ್ಲಿ 4 ದಂತ ಕಾಣಬಹುದು. ಜಾಗೃತದಲ್ಲಿ ಕಪ್ಪು ಆನೆ ಕಂಡರೆ ಸ್ವಪ್ನದಲ್ಲಿ ಬಿಳಿಯಾನೆ ಕಂಡುಬಹುದು. ಹೀಗಾಗಿ ಏನಾಗ್ತದೆ? ಸ್ವಪ್ನದ ದೃಶ್ಯಗಳು ಸ್ವಪ್ನದಲ್ಲಿ ಸತ್ಯವೇ ಇರ್ತವೆ, ಅವು ಸುಳ್ಳಲ್ಲ. ಜಾಗೃತ ವಸ್ತುಗಳು ಜಾಗೃತದಲ್ಲಿ ಹೇಗೆ ಸತ್ಯವೋ ಹಾಗೆ ಅವು ಅಲ್ಲಿ ಸತ್ಯ. ನಮ್ಮ ಹತ್ರ ಸಾಕಷ್ಟು ಆರ್ಗ್ಯುಮೆಂಟ್ಸ್ ಅವ, ನಾವು ನಾಳೆ ನಿಮಗೆ ಆರ್ಗ್ಯುಮೆಂಟ್ ತೋರಿಸ್ತೀವಿ. ನೀವು ಅಂತೇಳಿ 1, 2, 3, 4 ಆರ್ಗ್ಯುಮೆಂಟ್ಸ್ ಇವೆ, ಅವುಗಳನ್ನು ನಿರ್ಣಯ ಮಾಡಿ. ನಾ ಹೇಳೋ ಸರಿ ನಾ ತಪ್ಪ ಅನ್ನೋದು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ. ಓಂ ತತ್ಸತ್. ಜೈ ಗುರುದೇವ್. ಜೈ ಶ್ರೀ ದಯಾನಂದ. ಜೈ ಶ್ರೀ ದಯಾನಂದ.